ಮನಸ್ಸನ್ನ ಕೊಡಬೇಕಾಗುತ್ತೆ. ಇದು ನಾವು ಇದುವರೆಗೆ ಹೇಳಿದ್ದು ದನಕರಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಸಾಮಾನ್ಯ ಕಾಣಿಸ್ತಕ್ಕಂಥದ್ದು, ಮತ್ತೆ ಸಾಮಾನ್ಯವಾಗಿ ತೀರುವತ್ತೆ ಮಿಶ್ರತಳಿ ಹಸುಗಳಲ್ಲಿ ಜಾಸ್ತಿ ತೀರುವ ಕಂಡು ಬರುತ್ತೆ. ಕುರಿ ಮತ್ತೆ ಮೇಕೆಗಳಲ್ಲಿ ಕೂಡ ಈ ಒಂದು ರೋಗ ಕಾಣಿಸ್ಬೋದು. ಆದ್ರೆ ಏನಪ್ಪ ಅಂದ್ರೆ ದನಗಳಲ್ಲಿ ಕಾಣಿಸ್ತಕ್ಕಂಥ ಲಕ್ಷಣಗಳೇ ಬಂದರೂ ಕೂಡ, ಅದೇ ಮಾದರಿ ಲಕ್ಷಣಗಳು ಬಂದರೂ ಕೂಡ ಏನಾಗುತ್ತೆ, ಅದ್ರಲ್ಲಿ ತೀರುತ್ತೆ ಬಹಳ ಕಡಿಮೆ ಕುರಿ ಮೇಕೆಗಳಲ್ಲಿ. ಅದು ಬಂದಿದ್ದು ಕೆಲವು ಸಲ ಗೊತ್ತಾಗಲ್ಲ, ಎಲ್ಲೋ ಸ್ವಲ್ಪ ದಿವಸ ಒಂಚೂರು ಜ್ವರ ಇದ್ದು ಸ್ವಲ್ಪ ಹುಣ್ಣುಗಳಾಗಿ ಹಾಗೆ ವಾಸಿ ಆಗ್ತಕ್ಕಂಥ ಒಂದು ಸಂಭವನೆ ಜಾಸ್ತಿ. ಹಂದಿಗಳಲ್ಲಿ ಕೂಡ ಈ ಕಾಲುಬಾಯಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಹಂದಿಗಳಲ್ಲಿ ಹೆಚ್ಚಾಗಿ ಕಾಲ್ನಲ್ಲಿ ಇದರ ತೀರುವತೆ ಜಾಸ್ತಿ. ಕಾಲ್ನಲ್ಲಿ ಗೊರಸು ಅಥವಾ ಕೊಳು ಅಂತ ಏನ್ ಹೇಳ್ತೀವಿ, ಅಲ್ಲಿ ಹುಣ್ಣುಗಳು ಮತ್ತೆ ಗಾಯಗಳಿಂದ ಕೆಲವು ಸಲ ಅದೇ ಕೂಡ ಕಿತ್ಕೊಂಡು ಬರ್ತಕ್ಕಂತ ಅಷ್ಟು ಒಂದು ತೀರುವಾಗಿ ಕಾಣಿಸ್ಕೊಳ್ಬಹುದು. ಕಾಲ್ ಕುಂಟೋದು ಎಲ್ಲ ಸಾಮಾನ್ಯ. ಹಂದಿ ಮರಿಗಳಲ್ಲಿ ಬಹಳ ಸಿವಿಯರ್ ಅಂದ್ರೆ ಬಹಳ ತೀರುವಾಗಿ ಕಾಣಿಸ್ಕೊಳ್ಬಹುದು. ಸಾಕಷ್ಟು ಸಾವು ಕೂಡ ಉಂಟಾಗಬಹುದು ಹಂದಿ ಮರಿಗಳಲ್ಲಿ. ದೊಡ್ಡ ಹಂದಿಗಳಲ್ಲಿ ಅಷ್ಟೊಂದು ಸಾವಿಲ್ಲ, ಕಾಲ್ನಲ್ಲಿ ಜಾಸ್ತಿ ಇದು ಕಾಣಿಸ್ಕೊಳ್ಳುತ್ತೆ ಹುಣ್ಣುಗಳು ಗಾಯಗಳು. ಆದ್ರೆ ಮರಿಗಳಲ್ಲಿ ಸಾವು ಕೂಡ ಕಾಣಿಸ್ಕೊಳ್ಬಹುದು. ಹೀಗೆ ನಾವು ಸಾಕ್ತಕ್ಕಂತಹ ಬಹುತೇಕ ಗೊರಸುಳ್ಳತಕ್ಕಂತಹ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಕೆಲವು ಪ್ರಾಣಿಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿದ್ರೆ ಇನ್ನೂ ಕೆಲವು ಪ್ರಾಣಿಗಳಲ್ಲಿ ಕಡಿಮೆ ಇರುತ್ತೆ ಅನ್ನುವಂಥದ್ದು. ನಾವು ಜಾನುವಾರುಗಳನ್ನ ಸಾಕುವಾಗ ಅದ್ರ ಜೊತೆ ನಮ್ಮ ಒಡನಾಟವು ಕೂಡ ಸಾಕಷ್ಟು ಇರುತ್ತೆ. ಈ ನಿಟ್ಟಿನಲ್ಲಿ ಈ ರೋಗ ಮನುಷ್ಯರಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಇಲ್ಲ, ಸೊ ಆ ಒಂದು ವಿಚಾರದಲ್ಲಿ ನಾವು ಭಯಪಡಬೇಕಾಗಿಲ್ಲ. ಮನುಷ್ಯರಿಗೆ ಏನು ಈ ರೋಗ ಬರೋದಿಲ್ಲ. ಸೊ ನಾವು ಅದರ ಒಡನಾಟ ಇದ್ರೂ ಅದ್ರ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ. ಬೇರೆ ಜಾನುವಾರುಗಳಿಗೆ ಈ ರೋಗ ಹರಡದ ಹಾಗೆ ನಮ್ಮ ಕೃಷಿಕರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ? ಸೊ ಈ ಒಂದು ಪ್ರಶ್ನೆ ಬಹಳ ಮುಖ್ಯ, ಯಾಕಂದ್ರೆ ಈ ರೈತರ ಪಾತ್ರ ಏನಿದೆ ಇದರಲ್ಲಿ ರೋಗ ತಡೆಗಟ್ಟೋದಕ್ಕೆ ಅನ್ನೋದನ್ನು ಅವರು ಮನಗಾಣಬೇಕಾಗುತ್ತೆ. ನಿಮ್ಗೆ ಗೊತ್ತು, ಯಾವುದೇ ಒಂದು ರಾಸುಗೆ ಅಥವಾ ಈ ಒಂದು ಮನುಷ್ಯಗೂ ರೋಗ ಬಂತು ಅಂದ್ರೆ ಸಾಮಾನ್ಯವಾಗಿ ಅದು ಬೇರ್ಪಡಿಸಬೇಕು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಹಾಗೇನೆ, ಸೋಂಕಿತ ರಾಸುಗಳನ್ನ ಗುರುತಿಸಿದ ತಕ್ಷಣ ಬೇರ್ಪಡಿಸಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇದೊಂದು ಅತಿ ಹೆಚ್ಚು ಸಾಂಕ್ರಾಮಿಕ ರೋಗ, ಬಹಳ ಸಾಂಕ್ರಾಮಿಕ ರೋಗ ಅಂತ ಹೇಳಿ. ಸೊ ಬಹಳ ಬೇಗ ಹರಡೋದ್ರಿಂದ ಅದನ್ನ ಗುರುತಿಸಿ ಬೇರ್ಪಡಿಸಬೇಕು. ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು, ಯಾಕೆ ಸುತ್ತಮುತ್ತಲಿನ ಪರಿಸರನೆಲ್ಲನು ಈ ವೈರಾಣು ಕಲುಷಿತಗೊಳಿಸಿ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು, ತಿರುಗಾಡಲು ಬಿಡಬಾರ್ದು. ಹಾಗೇನೆ ಕೆರೆ ನಾಲೆ ನೀರಿನ ಗುಂಡಿ ಈ ತರ ಎಲ್ಲ ರಾಸುಗಳು ಜಾನುವಾರುಗಳು ಬಂದು ಎಲ್ಲಿ ನೀರು ಕುಡಿಯುವ ಸಂಭವ ಇರುತ್ತೋ ಅಲ್ಲಿ ಅದನ್ನ ನೀರು ಕುಡಿಯೋದಕ್ಕೆ ಬಿಡಬಾರ್ದು. ಅದರ ಜ್ವರದಿಂದ ಅದರಿಂದ ಕೂಡ ಅದು ರೋಗ ಹರಡೋ ಸಂಭವ ಇರುತ್ತೆ. ಆದಷ್ಟು ಈ ರಾಸುಗಳನ್ನ ಚಲನವಲನ ಕಡಿಮೆ ಮಾಡಬೇಕು, ಎಲ್ಲೂ ಹೋಗದ ಹಾಗೆ ನೋಡ್ಕೊಳ್ಳೋ ಆದಷ್ಟು ಅದ್ರ ಮೂವ್ಮೆಂಟ್ನ ಅವಾಯ್ಡ್ ಮಾಡಬೇಕು, ಚಲನವಲನ ಕಡಿತ ಮಾಡಬೇಕು. ಮತ್ತೆ ಸಂತೆಗೆ ತಗೊಂಡೋಗೋದು, ಜಾತ್ರೆ ತಗೊಂಡೋಗೋದು, ಜಾನುವಾರು ಪ್ರದರ್ಶನಗಳು ತಗೊಂಡೋಗೋದು, ಇದನ್ನೆಲ್ಲ ಸಂಪೂರ್ಣವಾಗಿ ನಿರ್ಬಂಧ ಮಾಡಬೇಕು. ಈಗ ನಮ್ಮ ಜಿಲ್ಲೆನಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಂದು ಕೋರಿ ನಾವು ಅವರಿಂದ ಒಂದು ಅರಿಶು ಕೂಡ ಆಗಿದೆ, ಜಾನುವಾರುಗಳ ಜಾತ್ರೆ ಅಥವಾ ಸಂತೆನ ನಿಷೇಧ ಮಾಡಲಾಗಿದೆ ಆಲ್ರೆಡಿ ಈ ತಿಂಗಳು 13ನೇ ತಾರೀಕು ತನಕ. ಅದು ಮುಂದೆ ಹಾಗೆ ಅದು ಕಂಟಿನ್ಯೂ ಆಗ್ತಕ್ಕಂಥ ಒಂದು ಸಂಭವ ಕೂಡ ಇದೆ. ಸೊ ಇದೆಲ್ಲ ಮಾಡೋ ಉದ್ದೇಶ ಏನಂದ್ರೆ ಆದಷ್ಟು ಒಂದು ಸೋಂಕಿತ ಪ್ರಾಣಿಗಳನ್ನ ಚಲನವನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಇದನ್ನ ರೈತರು ಅವರೇ ಸ್ವಇಚ್ಛೆಯಿಂದ ಪಾಲಿಸಬೇಕಾಗತ್ತೆ. ಆಮೇಲೆ ಅದೇ ನಂತರ ಅವರು ಈಗ ಅವ್ರನ್ನ ಪಾಲನೆ ಮಾಡಬೇಕಾಗತ್ತಲ್ಲ ಜಾನುವಾರುಗಳನ್ನ, ಮೊದಲು ಚೆನ್ನಾಗಿರೋ ಆರೋಗ್ಯವಾಗಿರತಕ್ಕಂಥ ರಾಸುಗಳಿಗೆ ಮೇವು ನೀರು ಹಾಕಿ, ನಂತರ ರೋಗ ಪೀಡಿತ ರಾಸುಗಳಿಗೆ ಮೇವು ನೀರು ಹಾಕ್ತಕ್ಕಂಥ ಒಂದು ಅಭ್ಯಾಸನ ಬೆಳೆಸ್ಕೋಬೇಕು. ಇಲ್ಲಾಂದ್ರೆ ನಾವೇ ಅದರ ರೋಗನ ಹರಡಂಗಾಗತ್ತೆ. ಸೊ ಅದ ನಂತರ ಯಾವ ಸೋಂಕಿತ ರಾಸು ಅಥವಾ ರೋಗ ಬಂದಿರತಕ್ಕಂಥ ರಾಸುಗೆ ಹಾಕಿರ್ತಕ್ಕಂಥ ಆಹಾರ ನೀರು ಪಾತ್ರೆ ಅದ್ರ ಜಾಗ ಇದನ್ನೆಲ್ಲ ಆರೋಗ್ಯವಂತ ಪ್ರಾಣಿಗಳಿಗೆ ಉಪಯೋಗಿಸಬಾರ್ದು. ಸೊ ಅದೇ ಒಂದು ಜಾಗದಲ್ಲಿ ಕಟ್ಟಾಕೋದು, ಆ ಒಂದು ನೀರು ಉಳಿದ ನೀರು ಆಹಾರ ಅಥವಾ ಫೀಡ್ಸ್ ಅನ್ನೋದು ಕೊಡೋದು ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಹುದು. ಅದೇ ಪಾತ್ರೆ ಕೂಡ ಉಪಯೋಗಿಸಬಾರ್ದು. ಒಂದು ವೇಳೆ ಉಪಯೋಗಿಸಬೇಕಾಗಿ ಬಂದ್ರೆ ಆ ಪಾತ್ರೆ ಅಥವಾ ಸಲಕರಣೆಗಳನ್ನ ಅದು ಒಂದು ಕ್ರಿಮಿನಾಶಕಗಳಿಂದ ಸ್ವಚ್ಛಗೊಳಿಸಿ, ನಂಜುನಾಶಕಗಳಿಂದ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಉಪಯೋಗಿಸಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಂತ ಏನ್ ಹೇಳ್ತೀವಿ, ವಾಷಿಂಗ್ ಸೋಡಾ 4% ದ್ರಾವಣ ಮಾಡಿಕೊಂಡು ಅದರಲ್ಲಿ ತೊಳೆದು ಸ್ವಲ್ಪ ನೆನೆಸಿದ್ದು ನಂತರ ಅದನ್ನ ಉಪಯೋಗಿಸಬೇಕಾಗತ್ತೆ. ಸೊ ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗತ್ತೆ. ಈಗ ಜಾನುವಾರುಗಳು ಅಂತ ಹೇಳಿದ್ರೆ ನಾವು 4-6 ಸಂಖ್ಯೆನಲ್ಲಿ 16 ಸಂಖ್ಯೆನಲ್ಲಿ ಸಾಕ್ತಿವಿ ಇವತ್ತಿಗೂ ಕೂಡ. ಈ ನಿಟ್ಟಿನಲ್ಲಿ ಯಾವ್ದಾದ್ರೂ ಒಂದು ಹಸುಗೆ ಅಥವಾ ಎಮ್ಮೆಗೆ ಈ ಲಕ್ಷಣಗಳು ಕಾಣಿಸ್ಕೊಂತು ಅಂತ ತಕ್ಷಣ ನಾವು ಬೇರೆ ಹಸುಗಳಿಂದ ಇವುಗಳನ್ನ ಪ್ರತ್ಯೇಕವಾಗಿ ಇಡಬೇಕು ಅನ್ನೋದಾದ್ರೆ ಎಷ್ಟು ದೂರದಲ್ಲಿ ಇದನ್ನ ಇಡಬೇಕಾಗುತ್ತೆ? ಈಗ ಅವ್ರಿಗೆ ರೈತರಿಗೆ ಜಾಗದ ಬಗ್ಗೆ ಒಂದು ಅದೇ ಒಂದು ಲಿಮಿಟೇಷನ್ ಇರುತ್ತೆ, ಸಾಕಷ್ಟು ದೂರದಲ್ಲಿ ಇಡಕ್ಕಾಗಲ್ಲ. ಮತ್ತೆ ನಿಮ್ಗೆ ಆಗ್ಲೇ ಹೇಳದೇನೆ ಗಾಳಿ ಮುಖಾಂತರ ಕೂಡ ಹರಡಬಹುದು. ಆದ್ರೆ ಹಾಗಂತ ಹೇಳಿ ನಾವು ಒಟ್ಟಿಗೆ ಕಟ್ಟಾಕಬಾರ್ದು, ಒಟ್ಟಿಗೆ ಇದನ್ನು ಮಾಡಬಾರ್ದು. ಆದಷ್ಟು ಅದನ್ನು ಎಷ್ಟು ದೂರ ಅವ್ರಿಗೆ ಈಗ ಮನೆ ಹಿತ್ತಲಲ್ಲಿ ಒಂದು ಮತ್ತೆ ಕೆಲವು ಕಟ್ಟಾಕೊಂಡು ಮನೆ ಎದುರುಗಡೆ ಅಥವಾ ಅವ್ರ ತೋಟದಲ್ಲಿ ಏನಾದ್ರೂ ಬೇರೆ ಜಾಗ ಇತ್ತು ಅಂದರೆ ಅದನ್ನು ಅವರು ಇದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕಟ್ಟಾಕ್ತಕ್ಕಂಥದ್ದು, ಅದು ಸಾಕಷ್ಟು ದೂರದಲ್ಲಿ ಕಟ್ಟಾಕಿ ಹೊರಗಡೆ ಎಲ್ಲ ಅದನ್ನು ಹೊರಡೋದಕ್ಕೆ ಬಿಡದೆ ಮಾಡಿದ್ರೆ ಎಷ್ಟೋ ನಾವು ರೋಗ ಹರಡೋದನ್ನು ಕಡಿಮೆ ಮಾಡ್ಬೋದು. ಈಗ ಯಾವುದಾದ್ರೂ ಒಂದು ಪ್ರಾಣಿಗೆ ನಾವು ಸಾಕ್ತಾ ಇರ್ತಕ್ಕಂಥ ಪ್ರಾಣಿಗೆ ರೋಗ ಕಾಣಿಸ್ಕೊಂತು ಅಂತ ಅಂದಾಗ ಆ ಪ್ರಾಣಿಯನ್ನ ಅಥವಾ ಜಾನುವಾರವನ್ನ ನಾವು ಹೇಗೆ ಆರೈಕೆಯನ್ನು ಮಾಡಬೇಕು, ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ, ಇದು ಕೂಡ ಸಾಕಷ್ಟು ಮುಖ್ಯನೇ. ಯಾಕಂದ್ರೆ ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಮೇಲೂ ಕೂಡ ಅದು ಹೇಗೆ ಗುಣಮುಖ ಆಗ್ಬೋದು, ಅದರ ಕೆಲವು ಸಲ ಅದರ ಸಾವಿಂದ ಹೇಗೆ ತಪ್ಪಿಸ್ಬೋದು ಅನ್ನೋದನ್ನೆಲ್ಲ ನಾವು ತಿಳ್ಕೋಬೇಕಾಗುತ್ತೆ. ನಾನಾಗಲೇ ಹೇಳಿದೆ ಬಾಯಲ್ಲಿ ಹುಣ್ಣುಗಳಾಗುತ್ತೆ ಅಂತ. ಈ ಹುಣ್ಣುಗಳಾಗೋದ್ರಿಂದ ಅದು ಮೇವು ನೀರನ್ನೆಲ್ಲನೂ ನಿಲ್ಲಿಸ್ಬಿಡುತ್ತೆ ತಗೊಳ್ಳೋದನ್ನು. ಸೊ ಹಂಗಾಗಿ ಅದಕ್ಕೆ ಆ ಹುಣ್ಣುಗಳನ್ನು ಆದಷ್ಟು ಬೇಗ ವಾಸಿ ಮಾಡಬೇಕು. ಈ ವಾಸಿ ಮಾಡಬೇಕು ಅಂತಂದರೆ ಪ್ರತಿ ದಿವಸ 3-4 ಬಾರಿ ಅಡುಗೆ ಸೋಡದ ದ್ರಾವಣ ಮಾಡ್ಕೋಬೇಕು. ಏನಿಲ್ಲ, ಒಂದು ಲೀಟರ್ ಒಂದಂದಾಜು 1 ಲೀಟರ್ ನೀರಿಗೆ 1% ಅಂತ ಹೇಳ್ತೀವಿ. ಅದನ್ನೇನಂದರೆ 1 ಚಮಚ, ಒಂದು ಮಾಮೂಲಿ ಚಮಚದಲ್ಲಿ 1 ಚಮಚದಷ್ಟು ಅಡುಗೆ ಸೋಡಾ, 1-2 ಚಮಚದಷ್ಟು ಅಡುಗೆ ಸೋಡಾ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರಿಂದ ಬಾಯನ್ನು ತೊಳಿಬೇಕು. ಅದನ್ನು ಕುಡಿಸ್ಲಿಕ್ಕೆ ಹೋಗಬಾರ್ದು, ಬಾಯನ್ನು ತೊಳೆಯೋದಷ್ಟೇ. ಸೊ ಈ ಥರ ತೊಳೆಯೋದ್ರಿಂದ ಏನಾಗುತ್ತೆ, ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೈರಾಣುಗಳು ಬಾಯಿಂದ ಜೊಲ್ಲಿಂದ ಹುಣ್ಣಿಂದ ಎಲ್ಲ ಬರ್ತಾ ಇರೋದು, ಅದನ್ನು ಅಲ್ಲೇ ಆ ವೈರಾಣುಗಳು ಸತ್ತೋಗುತ್ತೆ. ಅದರಿಂದ ಹೊರಗಡೆ ಬಂದು ಮತ್ತೆ ಬೇರೆದಕ್ಕೆ ಹರಡ್ತಕ್ಕಂಥ ಒಂದು ಇದನ್ನು ನಾವಲ್ಲೇ ಸಾಕಷ್ಟು ತಪ್ಪಿಸ್ಬಿಡ್ಬೋದು. ಅದ್ರ ಜೊತೆಗೆ ಆ ಹುಣ್ಣುಗಳು ಕೂಡ ಬೇಗ ಮಾಯೋದಕ್ಕೆ, ಅದು ಹುಣ್ಣುಗಳು ಬೇಗ ವಾಸಿ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಅದನ್ನು ನೀವು ಅಡುಗೆ ಸೋಡಾ ಉಪಯೋಗಿಸಿ ತೊಳೆಯಬಹುದು. ಅದೇ ನಂತರ ಅದೇ ಥರ ಕಾಲಲ್ಲಿ ಕೂಡ ಹುಣ್ಣುಗಳು ಕಾಣಿಸ್ಕೊಳುತ್ತೆ ಅಂತ ಹೇಳಿದೆ. ಆ ಕಾಲನ್ನು ಸಹ ನಾವು ಅಡುಗೆ ಸೋಡದಲ್ಲೂ ಕೂಡ ತೊಳಿಬೋದು, ಅಥವಾ PP ಲೋಷನ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗ್ನೇಟ್ ದ್ರಾವಣ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾಲಯಗಳಲ್ಲಿ ಸಿಗುತ್ತೆ. ಸಣ್ಣಗೆ ಕಪ್ಪು ಹರಳು ಥರ ಇರುತ್ತೆ. ಸೊ ಅದು ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಒಂದು ಗುಲಾಬಿ ಬಣ್ಣಕ್ಕೆ ನೀರು ತಿರುಗುತ್ತೆ. ಸೊ ಆ ಒಂದು ನೀರು ತಿರುಗಿದ ತಕ್ಷಣ ಆದ್ರಿಂದ ಕಾಲನ್ನು ದಿನಕ್ಕೊಂದು 3-4 ಸಲ ತೊಳಿಬೇಕಾಗುತ್ತೆ. ಕಾಲ್ನಾಡು ಕೂಡ ಹುಣ್ಣುಗಳಾಗೋದ್ರಿಂದ ಅದರಿಂದ ಬರ್ತಕ್ಕಂಥ ದ್ರವ ಸ್ರವಿಸೋದ್ರಿಂದ ಅದರಿಂದೆಲ್ಲ ವೈರಾಣುಗಳು ಬರೋದನ್ನು ಈ ಥರ ನಾಶಪಡಿಸ್ಬೋದು, ಹರಡೋದನ್ನು ತಡೆಗಟ್ಬೋದು. ಈ ಥರ ಒಂದು ದಿನಕ್ಕೆ 3-4 ಬಾರಿ ಕಾಲನ್ನು ಮತ್ತು ಬಾಯಿಯನ್ನು ತೊಳಿಬೇಕಾಗುತ್ತೆ. ಸೊ ಅದೇ ಥರ ನಿಮಗೆ ಬಾಯಿ ತೊಳೆದಾದ್ಮೇಲೆ ಬಾಯಲ್ಲಿರೋ ಹುಣ್ಣುಗಳು ಬೇಗ ವಾಸಿಯಾಗಬೇಕು ಅಂದರೆ ಬೋರಿಕ್ ಆ್ಯಸಿಡ್ ಪುಡಿ ಅಂತ ಬರುತ್ತೆ, ಅದು ಆಸ್ಪತ್ರೆಗಳು ಸಿಗುತ್ತೆ, ಹೊರಗಡೆ ಔಷಧಾಲಯಗಳು ಕೂಡ ಸಿಗುತ್ತೆ. ಆ ಬೋರಿಕ್ ಆ್ಯಸಿಡ್ ಪುಡಿಯನ್ನು ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಗ್ಲಿಸರಿನ್ ಅಂತ ಸಿಗುತ್ತೆ ಆಸ್ಪತ್ರೆಗಳಲ್ಲಿ, ಹೌದು. ಸೊ ಅದನ್ನು ಗ್ಲಿಸರಿನ್ ಅಥವಾ ಜೇನುತುಪ್ಪದ ಜೊತೆ ಅದನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಆ ಒಂದು ಲೇಪನವನ್ನು ಬಾಯಿಗೆ ಮತ್ತು ಹುಣ್ಣುಗಳಿಗೆ ಹಚ್ಚಬೇಕು. ಹೀಗೆ ಹಚ್ಚೋದ್ರಿಂದ ಅದು ಭಾಳ ಬೇಗ ವಾಸಿ ಆಗುತ್ತೆ. ಕಾಲಲ್ಲಿ ಕೂಡ ಹುಣ್ಣಾಗಿರುತ್ತೆ, ಅದಕ್ಕೂ ಕೂಡ ಹುಣ್ಣಾಗಿ ಗಾಯ ಆಗಿ ನಾನು ಹೇಳಿದೆ ಹುಳುಗಳೆಲ್ಲ ಬಿಡ್ಬೋದು ಅಂತ. ಆ ಹುಳುಗಳೆಲ್ಲ ಬೀಳ್ತು ಅಂತ ಹೇಳಿದ್ರೆ ನಿಮ್ಗೆ ಗಾಯ ವಾಸಿ ಆಗೋ ತುಂಬ ನಿಧಾನ ಆಗೋಗುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು, ಹುಳ ಬೀಳ್ದಿರೋ ಥರ ನೋಡ್ಕೋಬೇಕು, ಕೀಡೆ ಹಾಕ್ತಿರೋ ಥರ. ಹೇಗೆ ಅಂದರೆ ನೀಲಗಿರಿ ತೈಲ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ, ಅದನ್ನು ಸ್ವಲ್ಪ ಹತ್ತಿನಲ್ಲಿ ಹತ್ಕೊಂಡು ಅದನ್ನು ಹಾಗೆ ಸ್ವಲ್ಪ ಗೊರ್ಸುಗಳ ಮಧ್ಯೆ ಸ್ವಲ್ಪ ಹಚ್ಚಿದಾಗ ಮಾಡಿ ಹಾಗೆ ಬಿಟ್ಬಿಡೋದು ಅದನ್ನು ಹತ್ತಿ ಸಮೇತ ಬಿಟ್ಬಿಟ್ರೆ ಹಾಗೇನಾಗುತ್ತೆ, ಅದರಿಂದ ಒಂದು ಕೀಡೆ ಹಾಕೋದನ್ನು ಈ ಥರ ಒಂದು ದಿವಸ ಬಿಟ್ಟು ದಿವಸ ಮಾಡಿ ಸಾಕು. ದಿವಸ ಡೈಲಿ ಬೇಕಾಗಲ್ಲ, ಪ್ರತಿನಿತ್ಯ ಬೇಕಾಗಲ್ಲ, ದಿವಸ ಬಿಟ್ಟು ದಿವಸ ಈ ಥರ ಮಾಡಿದ್ರೆ ಸೊ ಅದನ್ನು ತಪ್ಪಿಸ್ಬೋದು. ಹಾಗೇನೆ ಕಾಲನ್ನು ತೇವಾಂಶಕ್ಕೆ ಒಡೆದಾಗ ನೋಡ್ಕೋಬೇಕು, ಸ್ವಲ್ಪ ಡ್ರೈ ಇರೋ ಕಡೆ ಒಣಗಿರೋ ಕಡೆ ಒಂದು ಆ ಥರ ಮಾಡ್ಕೋಬೇಕು. ಮತ್ತು ಅದಷ್ಟೇ ಎಲ್ಲ ಗಾಯ ಮತ್ತು ಹುಣ್ಣು ಬೇಗ ವಾಸಿ ಆಗೋದಕ್ಕೆ ನಂಜು ನಿರೋಧಕ ಅಂತ ಏನು ಹೇಳ್ತೀವಿ, ಆ್ಯಂಟಿಸೆಪ್ಟಿಕ್ಸ್ ಆ ಪುಡಿಗಳ ರೂಪದಲ್ಲಿ ಸಿಗುತ್ತೆ, ಆಯಿಂಟ್ಮೆಂಟ್ ರೂಪದಲ್ಲಿ ಸಿಗುತ್ತೆ, ಸ್ಪ್ರೇಗಳ ರೂಪದಲ್ಲಿ ಸಿಗುತ್ತೆ. ಸೊ ಯಾವುದಾದ್ರೂ ಒಂದನ್ನು ಪಶುವೈದ್ಯರ ಸಲಹೆ ಮೇರೆಗೆ ಒಂದು ಅದನ್ನು ಬಳಸಿ ಹಚ್ಚೋದಕ್ಕೆ ಶುರು ಮಾಡಬೇಕು. ಈಗಾದರೆ ಗಾಯ ಕೂಡ ಬೇಗ ವಾಸಿ ಆಗುತ್ತೆ. ಮೇನ್ ಆಗಿ ಹುಳುಗಳು ಬೀಳಬಾರ್ದು, ಗಾಯ ಬೇಗ ವಾಸಿ ಆಗೋದಕ್ಕೆ ಈ ಥರ ಒಂದು ನಂಜು ನಿರೋಧಕ ಪುಡಿ ಆಯಿಂಟ್ಮೆಂಟ್ ಸ್ಪ್ರೇಗಳನ್ನ ಯಾವುದಾದ್ರೂ ಒಂದನ್ನು ಹಚ್ಕೋಬೇಕು. ಸೊ ಹಾಗೇನೆ ಕೆಲವರು ರೈತರು ಬೇವಿನೆಣ್ಣೆ ಕೂಡ ಹಾಕ್ತಾರೆ ಇದಕ್ಕೆ ಜಾಸ್ತಿ ಅವರು ಹುಳುಗಳು ಬೀಳಬಾರ್ದು ಅಂತ. ಆದರೆ ಬೇವಿನೆಣ್ಣೆ ಜಾಸ್ತಿ ಪ್ರತಿ ದಿವಸ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಗುರ್ಸು ಮೃದು ಆಗ್ಬಿಡುತ್ತೆ, ಮೃದು ಆಗ್ಬಿಟ್ಟು ಅವಾಗ ಅದರಿಂದ ಕೂಡ ಗಾಯ ಆಗ್ಬೋದು, ಬೇಗ ವಾಸಿ ಆಗಲ್ಲ. ಸೊ ಹಂಗಾಗಿ ಆದಷ್ಟು ಬೇವಿನೆಣ್ಣೆನ ಜಾಸ್ತಿ ಹಾಕೋದನ್ನು ಅವಾಯ್ಡ್ ಮಾಡಬೇಕು, ಹಾಕ್ಬಾರ್ದು. ಅದ್ರ ಬದಲು ನೀಲಗಿರಿ ತೈಲ ನಾನು ಹೇಳಿದಾಗ ಸ್ವಲ್ಪ ದಿವಸ ಬಿಟ್ಟು ದಿವಸ ಹಚ್ಕೊಂಡ್ರೆ ಅದರಿಂದನೂ ಕೂಡ ಅದನ್ನು ನಾವು ಹುಳುಗಳು ಬೀಳೋದನ್ನು ತಡೆಗಟ್ಬೋದು. ಅದೇ ಥರ ಇನ್ನು ನಾನು ಹಾಗೆ ಹೇಳಿದೆ ನೀರು ಕುಡಿಯೋದನ್ನು ನಿಲ್ಲಿಸ್ಬಿಡುತ್ತೆ ಅಂತೇಳಿ. ಹೌದು. ಸೊ ಆದರೆ ನೀವು ಗೊತ್ತು ನೀರಿನಂಶ ಕಡಿಮೆ ಇರೋ ದೇಹದಲ್ಲಿ ಸಾಕಷ್ಟು ಪರಿಣಾಮಗಳಾಗೋದ್ರಿಂದ ಏನ್ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟೋದಕ್ಕೆ 2-3 ಗಂಟೆಗೆ ಒಂದೊಂದ್ಸಲ ಒಂದು 1/2 ಲೀಟರ್ ಪ್ಲಾಸ್ಟಿಕ್ ಬಾಟ್ಲು ಯಾವುದೋ ತಗೊಂಡು ನೀರು ತುಂಬಿಸ್ಕೊಂಡು ನಿಧಾನಕ್ಕೆ ನಾಲ್ಗೆನ ಹದುಮ್ಕೊಂಡು ಸ್ವಲ್ಪ ಕತ್ತನ್ನ ಮೇಲಕ್ಕೆತ್ಕೊಂಡು ನೀರನ್ನ ಕುಡ್ಕ ಅನುಭವಸ್ಥರಿಗೆ ರೈತರು ಕೆಲವರಿಗೆಲ್ಲ ಗೊತ್ತಿರುತ್ತೆ ಹೇಗೆ ಕುಡಿಸ್ಬೇಕು ಅಂತ. ಸೊ ಅಂಥವ್ರನ್ನ ಒಂದು ಸಹಾಯ ಪಡ್ಕೊಂಡು ನೀರನ್ನ ಕುಡಿಸ್ತಿರ್ಬೇಕು. ಕನಿಷ್ಠ ಒಂದು 2-3 ಲೀಟರ್ ಒಂದ್ಸಲಿಗೆ ನೀವು ಕುಡಿಸ್ತಾ ಹೋದ್ರೆ 2-3 ಗಂಟೆ ಗ್ಯಾಪ್ನಲ್ಲಿ ಸೊ ಸಾಕಷ್ಟು ನೀರು ದೇಹ ಸೇರುತ್ತೆ, ಅದರಿಂದ ನಿತ್ರಾಣಗೊಳ್ಳೋದನ್ನ ನಾವು ತಡೆಗಟ್ಟಬಹುದು. ಒಂದು ನೀರಿಂದ ಆಯ್ತು. ಸೊ ಈ ತರ ನಿಧಾನಕ್ಕೆ ನೀರು ಕುಡಿಸ್ತಾ ಹೋಗ್ಬೇಕು. ಎಷ್ಟು ಸಲ ಆಗುತ್ತೆ, ದಿವಸಕ್ಕೆ ಅಷ್ಟು ಸಲ ಕುಡಿಸ್ತಾ ಹೋಗ್ಬೇಕು. ಸಾಮಾನ್ಯವಾಗಿ ಒಂದು ರಾಸೆಗೆ ಒಂದು 300-400 ಕೆಜಿ ಇರ್ತಕ್ಕಂಥದಕ್ಕೆ 30-40 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಅದರಲ್ಲೊಂದು 1/2 ಭಾಗ ಅಥವಾ ಅದಕ್ಕಿಂತ ಜಾಸ್ತಿನಾದ್ರೂ ನಾವು ನೀರ್ತಾ ಹೋಗ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ಸಾಕಷ್ಟು ನಿತ್ರಾಣಗೊಳ್ಬಿಡುತ್ತೆ. ಸೊ ಈ ನೀರು ಕುಡಿಸ್ಬೇಕಾದ್ರೆ ನೆತ್ತಿ ಹತ್ತದೇ ತರ ನೋಡ್ಕೋಬೇಕು, ಅದು ಗುಟುಕ್ತಾ ಇದೆಯಾ ಅಂತ ನೋಡಿಕೊಂಡು ಕುಡಿಸ್ಬೇಕು, ಅನುಭವಸ್ಥರ ಸಹಾಯ ತಗೋಬೇಕು. ಇಲ್ಲ ಅಂದ್ರೆ ಅದು ಶ್ವಾಸಕೋಶಕ್ಕೆ ಹೋಗಿ ನೆತ್ತಿ ಎತ್ತಿ ಅದರಿಂದ ಇದು ಕೂಡ ಆಗೋ ಚಾನ್ಸ್ ಇರುತ್ತೆ, ಏನು ಶ್ವಾಸಕೋಶದ ಇನ್ಫೆಕ್ಷನ್ ಅಥವಾ ಸೋಂಕು ಆಗೋದು. ಸೊ ಅದೇ ತರ ನಿಮಗೆ ಮೇವು ಕೂಡ ಆಹಾರನು ಅಷ್ಟೇ. ಮೇವು ಅಂದ್ರೆ ಗಟ್ಟಿ ಮೇವು ತಿನ್ನೋದಕ್ಕಾಗಲ್ಲ ಬಾಯಲ್ಲಿ ಉಣ್ಣೋದ್ರಿಂದ, ಮೆತ್ತಿಗಿರೋ ಹಸಿರು ಮೇವು ಇದ್ರೆ ಹಾಕ್ಬೋದು, ಗರ್ಕೆ ಹುಲ್ಲು ಇದ್ರೆ ಹಾಕ್ಬೋದು, ಸೊಪ್ಪುಗಳು ಮೆತ್ತಿಗಿರ್ತಕ್ಕಂಥದ್ದನ್ನ ಕೊಡಬೇಕು. ಆಮೇಲೆ ಫೀಡ್ಸ್ ಇರುತ್ತಲ್ಲ ಪಶು ಆಹಾರ, ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಮುದ್ದೆ ಕಟ್ಬಿಟ್ಟು ದಿನಕ್ಕೊಂದು 3-4 ಬಾರಿ ಒಂದ್ಸಲಗ್ 1/2 ಕೆಜಿ ತಿನ್ಬಹುದು ಅಥವಾ 1/2 ಕೆಜಿ ತಿನ್ಬಹುದು ಅಷ್ಟೇ. ಕನಿಷ್ಠ ಪಕ್ಷ 1-2 ಕೆಜಿ ಅನ್ನಾರು ಅದು ತಿನ್ನೋ ತರ ನೋಡ್ಕೋಬೇಕಾಗತ್ತೆ, ಅದು ದೇಹದ ನಿರ್ವಹಣೆ ಆಗ್ಬೇಕಲ್ಲ. ಸೊ ಹಾಗಾಗಿ ಅದು ಬಹಳ, ಇಲ್ಲ ಅಂದ್ರೆ ಸಾಕಷ್ಟು ಸುಸ್ತಾಗಿ ನಿತ್ರಾಣ ಕೊಡ್ಬಿಡುತ್ತೆ ಅದು ಗ್ಯಾಸು. ಸೊ ಈ ತರ ಅದನ್ನು ಕೂಡ ಮುದ್ದೆ ಕಟ್ಟಿ ತಿನ್ಸ್ಬೇಕಾಗತ್ತೆ. ಯಾವ್ದನ್ನ ಮಾಡಬಾರದು ಅಂತ ಕೂಡ ತಿಳ್ಕೋಬೇಕು. ಅತಿಯಾಗಿ ಕೆಲವು ರೈತರು ಟೊಮ್ಯಾಟೊ ತಿನ್ಸೋದು, ಬಾಳೆಹಣ್ಣು ತಿನ್ಸೋದು, ರಾಗಿ ಅಂಬ್ಲಿನ ಕುಡಿಸೋದು, ರಾಗಿ ಅಂಬ್ಲಿನ ಅತಿಯಾಗಿ ಕುಡಿಸೋದ್ರಿಂದ ಹೊಟ್ಟೆನಲ್ಲಿ ಆಮ್ಲ ವ್ಯಾಧಿ ಅಂತ ಅಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಹುಳಿ ಆಗ್ಬಿಟ್ಟು ಅದರಿಂದ ಅಜೀರ್ಣ ಆಗಿ ಮತ್ತೆ ಅದು ಮೇವು ತಿಂದಿರೋ ತರ ಆಗೋಗುತ್ತೆ. ಸೊ ಅದನ್ನೆಲ್ಲ ಅತಿಯಾಗಿ ಕೊಡಬಾರ್ದು. ಏನೋ ಒಂದ್ ಸ್ವಲ್ಪ ಕೊಟ್ಟಿದ್ರೆ ರಾಗಿ ಅಂಬ್ಲಿ ಸ್ವಲ್ಪ ಅದಾಗಿ ಅದೇ ಕುಡ್ದಿದ್ರೆ ಪರವಾಗಿಲ್ಲ, ಅದೇ ಅದನ್ನೇ ಜಾಸ್ತಿ ತುಂಬಾ ಜಾಸ್ತಿ ಕೊಡ್ತಾ ಹೋಗ್ಬಾರ್ದು. ಅದೇ ತರನೇ ರಾಗಿ ಅಂಬ್ಲಿ ಕುಡಿಸುವಾಗ ಕೂಡ ಕೆಲವರು ಅದನ್ನ ಕೊಟ್ಟ ತಗೊಂಡು ಅಥವಾ ಬಾಟಲ್ ತಗೊಂಡು ಕುಡಿಸೋ ಅಭ್ಯಾಸ ಇರುತ್ತೆ, ಆ ಕುಡಿಸುವಾಗ ನೆತ್ತಿ ಎತ್ತಿ ಶ್ವಾಸಕೋಗೋ ಜಾಗಿದಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು, ಅದಾಗದೇ ಕುಡಿದ್ರೆ ಮಾತ್ರ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಅದ ನಂತರ ಕರುಗಳಿಗೆ ರೋಗಗ್ರಸ್ತ ಹಸುಗಳಿಂದ ಹಾಲನ್ನ ಕುಡಿಸಬಾರ್ದು, ಅದರಿಂದ ಸಾಕಷ್ಟು ವೈರಾಣುಗಳು ಅದಕ್ಕೆ ಬರೋದ್ರಿಂದ ಕರುಗು ಬರಬಾರದು. ಚೆನ್ನಾಗಿ ಬೇರೆ ಹಸುವಿನ ಹಾಲನ್ನ ಕುಡಿಸ್ಬೋದು ಅಥವಾ ಕುದಿಸಿ ಕುಡಿಸ್ಬೇಕಾಗತ್ತೆ. ಇದು ಒಂದು ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಅದು ರೋಗ ಕಾಣಿಸ್ಕೊಂಡ ತಕ್ಷಣ ಪಶುವೈದ್ಯರ ಸಂಪರ್ಕಿಸಿ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗತ್ತೆ. ಜ್ವರ ಮತ್ತೆ ಅದನ್ನೆಲ್ಲ ಕಡಿಮೆ ಆಗೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕುಡಿಸ್ಬೇಕಾಗತ್ತೆ, ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಈ ಒಂದು ರೋಗವನ್ನ ತಡೆಗಟ್ಟಲಿಕ್ಕೆ ಪಶುಪಾಲನಾ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಈ ರೋಗ ತಡೆಗಟ್ಟೋದು ಸಾಕಷ್ಟು ಹಿಂದೆನೆ ಯೋಜನೆ ಹಾಕೊಂಡು ಮೊದಲು ರಾಜ್ಯ ಸರ್ಕಾರದಿಂದ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇತ್ತು. ಸೊ ಈ ವರ್ಷದಿಂದ ಕೇಂದ್ರ ಸರ್ಕಾರದ ಒಂದು ನೆರವಿನೊಂದಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಈ ರೋಗ ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ವರ್ಷಕ್ಕೆ 2 ಬಾರಿ ತಪ್ಪದೇ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಸೊ ವರ್ಷಕ್ಕೆ 2 ಬಾರಿ ಈಗ ಇಲಾಖೆನಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮದ ಪ್ರಕಾರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಬಾರಿಗೆ ಲಸಿಕೆ ವರ್ಷದಲ್ಲಿ, 2ನೇ ಬಾರಿ ಜೂನ್ ಜುಲೈ ತಿಂಗಳಿಗೆ ಲಸಿಕೆ. ಸೊ ಈ ತರ 2 ಸಮಯದಲ್ಲಿ ವರ್ಷಕ್ಕೆ 2 ಬಾರಿ ಲಸಿಕೆಯನ್ನು ಹಾಕೋತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಸೊ ಈ ವರ್ಷ ಕೇಂದ್ರ ಸರ್ಕಾರದಿಂದ ಲಸಿಕೆ ಪೂರೈಕೆ ವಿಳಂಬ ಆಗಿರೋದ್ರಿಂದ ಒಂದು ತಿಂಗಳು 2 ತಿಂಗಳು ವಿಳಂಬ ಆಗಿದೆ ಲಸಿಕೆ ಕಾರ್ಯಕ್ರಮ. ಈ ತಿಂಗಳ ಕೊನೆಯಲ್ಲಿ ಈಗ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಸಂಭವ ಇದೆ. ತಾತ್ಕಾಲಿಕವಾಗಿ ಈ ತಿಂಗಳು 25ರಿಂದ ಆಗೋ ಸಂಭವ ಕೂಡ ಇದೆ. ಸೊ ಈ ತರ ವರ್ಷಕ್ಕೆ 2 ಬಾರಿ ಲಸಿಕೆಯನ್ನ ಮಾಡಿನೇ ಈ ರೋಗನ ತಡೆಗಟ್ಟಬೇಕಾಗತ್ತೆ. ಸೊ ಇದಕ್ಕೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದ ಒಂದು ನೆರವಿನೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಕೇಂದ್ರ ಸರ್ಕಾರನೇ ಲಸಿಕೆಯನ್ನ ಪೂರೈಸುತ್ತೆ. ರಾಜ್ಯ ಸರ್ಕಾರ ಪಶುಪಾಲನಾ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾ ಹಾಲು ಒಕ್ಕೂಟಗಳ ಸಹಯೋಗದೊಂದಿಗೆ ವರ್ಷಕ್ಕೆ 2 ಬಾರಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡು ತಡೆಗಟ್ಟತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಈ ಲಸಿಕೆಯನ್ನ 3 ತಿಂಗಳು ಮೇಲ್ಪಟ್ಟ ಎಲ್ಲ ದನಕರು ಎಮ್ಮೆಗಳಿಗೆ ಹಾಕಲಾಗುತ್ತೆ. 3 ತಿಂಗಳು ಮೇಲ್ಪಟ್ಟ ಗರ್ಭಧರಿಸಿದ ರಾಸುಗಳಿಗೂ ಸಹ ಇದನ್ನ ಹಾಕಲಾಗುತ್ತೆ. ಏನು ತೊಂದರೆ ಆಗಲ್ಲ, ಅದ್ರ ಬಗ್ಗೆ ಏನು ಭಯಪಟ್ಕೋಬೇಕಾಗಿಲ್ಲ. ಸಾಮಾನ್ಯವಾಗಿ ಇನ್ನೇನು ಕರು ಆಗ್ತಕ್ಕಂಥ ಹಸುಗಳು ಅಥವಾ ಎಮ್ಮೆಗಳಿದ್ರೆ ಅದನ್ನ ಅಷ್ಟೇ ಸ್ವಲ್ಪ ದಿವಸದ ನಂತರ ಮಾಡೋದಕ್ಕೆ ಯೋಜನೆ ಹಾಕೊಂಡು ಉಳಿದಿದ್ದೆಲ್ಲ ಒಂದು ಇದನ್ನ ಗರ್ಭಧರಿಸಿದ ರಾಸುಗಳು ಕೂಡ ಈ ಒಂದು ಲಸಿಕೆಯನ್ನು ಹಾಕಲಾಗುತ್ತೆ. ಸೊ ಇದನ್ನ ತಪ್ಪದೆ ನಮ್ಮ ರೈತರು ಈ ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು. ಈ ಲಸಿಕಾ ಕಾರ್ಯಕ್ರಮನ ಆಕ್ಚುಲಿ ನಾವು ಹಮ್ಮಿಕೊಳ್ಳೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಪ್ರಚಾರ ಕೊಟ್ಟಿರ್ತಾರೆ ಇಲಾಖೆಯಿಂದ, ಹಾಲು ಒಕ್ಕೂಟದ ವತಿಯಿಂದ,